ಎಲ್ಲದನ್ನು ನೀಟ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ, ಈ ತರ ಮಾಡಿ ಚೆನ್ನಾಗುತ್ತೆ. ಆಮೇಲೆ ಯಾವ್ದಾದ್ರೂ ಹೊಸ ಒಂದು ತಂತ್ರಜ್ಞಾನ ಅಳವಳಿಕೆ ಇದ್ರೆ ನಿಮ್ಮನ್ನ ಅವರು ಸಂಪರ್ಕಿಸ್ತಾರೆ, ಹೇಳ್ತಾರೆ ಸರ್ ಅವರಾಗಿ ನಮ್ಗೆ ಹೇಳ್ತಾರೆ ಈ ತರ ಮಾಡಿ ನೀವು ಬರತ್ತೆ ಅಂತ ಹೇಳಿ. ಅವರು ಕೂಡ ಕೃಷಿ ಜ್ಞಾನ ಕೇಂದ್ರದಿಂದ ನಮ್ಗೆ ಎಲ್ಲಾ ರೀತಿಯ ಸಲಹೆ ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಅಲ್ಲಿ ಆತ್ಮೀಯ ಯೋಜನೆಯಲ್ಲಿ ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡ್ಮೇಲೆ ಆ ಟೈಮ್ ಮೇಲೆ ನಮಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರ ಸ್ಕೀಮ್ಗಳಲ್ಲಿ ಡ್ರೋನ್ ಡಿಡಿ ಸ್ಕೀಮ್ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ಬಿಟ್ರು ಅವಾಗ. ಅದು ಮಹಿಳೆಯರಿಗೆ ಮಾತ್ರ ಅಂತ ಹೇಳಿ, ಅವ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇರುವಂತ ಮಹಿಳೆಯರನ್ನ ಬೇಕು ಅಂತ ಹೇಳಿ ನಮ್ಗೆ ನಮ್ಮ ಮನೆಯವರಿಗೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ್ದಾರೆ. ಈ ತರ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ನಮ್ಮ ನಮ್ಮ ಜಿಲ್ಲೆ ನಮ್ಮ ತಾಲೂಕಿಂದ ಒಬ್ಬರನ್ನು ಕಳ್ಸೋಣ ಅಂತ ಮಾಡಿದೀವಿ ಅಂತ ಹೇಳಿ. ಆವಾಗ ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಿಂದನೇ ನಮ್ಗೆ ಸೆಲೆಕ್ಟ್ ಮಾಡಿ ಕಳ್ಸಿದ್ರು. ಮೊದಲು ಫೋನ್ ಮಾಡಿ ಹೇಳ್ದಾಗ ನಮ್ಗೆ ಓ ಡ್ರೋನ್ ಅಂದ ತಕ್ಷಣನೆ ಬೇಡಪ್ಪ ಇಷ್ಟ ಅನ್ಸುತ್ತೆ ಅನ್ಸು. ಆಮೇಲೆ ನಮ್ಮನೆಯವ್ರು ಹೇಳಿದ್ರು ಪರವಾಗಿಲ್ಲ ಮಾಡ್ತೀಯಾ, ನಿನಗೆಲ್ಲಾದ್ರೂ ಇಂಟ್ರೆಸ್ಟ್ ಇದೆ ನೀನ್ ಮಾಡು ಅಂತ ಸಪೋರ್ಟಿವ್ ಆಗಿ ಇರ್ತೀವಿ. ನಾವಂತೂ ಬೆಂಬಲವಾಗಿ ಇರ್ತೀವಿ, ಇರ್ತೀವಿ ನಾವ್ ಇರ್ತೀವಿ ನೀವ್ ಮಾಡ್ಕೊಂಡು ಹೋಗು ಅಂತೇಳಿ. ನಮ್ಮ ಕಿರಣ್ ಸರ್ ಕೂಡ ಹಾಗೆ ಹೇಳಿದ್ರು, ಇಲ್ಲ ಮೇಡಮ್ ನೀವು ಇಂಟ್ರೆಸ್ಟ್ ಇದೆ ಸುಮ್ನೆ ಯಾರಿಗೋ ಕೊಡ್ಸ್ಬಿಟ್ಟು ಇಂಟ್ರೆಸ್ಟ್ ಇಲ್ದೇವ್ರಿಗೆ ಇಲ್ದೇ ಇರೋರಿಗೆ ಕೊಡ್ಸ್ಬಿಟ್ಟು ಸುಮ್ನೆ ಮಾಡಿಸೋಕ್ಕಿಂತ ನೀವ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ನೀವು ಮಾಡಿ ಅಂತ ಹೇಳಿ. ಆವಾಗ ನಾನು ಒಪ್ಕೊಂಡು ಮೈಸೂರಿಗೆ ಜಾನ್ವರಿ 2nd ಸರ್ ಆವಾಗ ಟ್ರೈನಿಂಗ್ ಗೆ ಹೋಗಿದ್ದು. ಅಲ್ಲಿ 15 ದಿನ ಟ್ರೈನಿಂಗ್ ಆಯ್ತು. ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ನಂಗೆ ಮೇ 25ಕ್ಕೆ ನಂಗೆ ಡ್ರೋನ್ ಹ್ಯಾಂಡ್ ಓವರ್ ಟ್ರೈನಿಂಗ್ ಕಳ್ಸಿಕೊಟ್ರು. ಇಲ್ಲಿ ನಮ್ಮ ಹಳ್ಳಿಯಲ್ಲೇ ಬಂದ್ಬಿಟ್ಟು ಒಂದು 5 ಡೇಸ್ ಟ್ರೈನಿಂಗ್ ಕೂಡ ಆಯ್ತು ನಂಗೆ. ನಿಮ್ ಜೊತೆಗೆ ಮತ್ತೆ ಇನ್ನು ಯಾವ ಒಂದು ರೈತ ಮಹಿಳೆಯರು ಇನ್ನು ಬೇರೆಯವರು ಇದ್ದಿರ್ಬೇಕಲ್ಲ ಮೇಡಮ್, ಅಥವಾ ನಿಮ್ಮ ಒಬ್ರಿಗೇನೆ ಆತ ಟ್ರೈನಿಂಗ್ ಗುರುತಿಸ್ಬಿಟ್ಟು? ಸರ್ ಇಲ್ಲ ಸರ್ ಬೇರೆ ಅಂದ್ರೆ ಕೊಟ್ಟಿಲ್ಲ ಅಷ್ಟೊಂದ್ಮೇಲೆ ನಮ್ಮ ಬ್ಯಾಚ್ ಆದ್ಮೇಲೆ ನಮ್ಮ ಜಿಲ್ಲೆಯಿಂದ ನಾನು ಫಸ್ಟ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಆಗಿದ್ದು ನನಗೆ ಒಲೆಡಿಸ್ ಅಲ್ಲಿ ಫಸ್ಟ್. ಆಮೇಲೆ ಇನ್ನೊಬ್ರಿಗೆ ರೀಸೆಂಟ್ ಆಗಿ ಆಗಿದೆ ಅಂತ ಹೇಳಿ ನಂದಾದ್ಮೇಲೆ ಒಂದು 5-6 ತಿಂಗಳಿಗೆ ಇನ್ನೊಬ್ರಿಗೆ ಆಗಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ ಸರ್, ಇನ್ನು ಪರಿಚಯ ಆಗಿಲ್ಲ. ನಿಮ್ಗೆ ಏನ್ ಅನಿಸ್ತದೆ ಈ ಡ್ರೋನ್ ತಂತ್ರಜ್ಞಾನದ ಒಂದು ಸಾಧಕ ಬಾಧಕಗಳಿಗೆ ಬಂದ್ರೆ? ಸರ್ ತುಂಬಾ ಚೆನ್ನಾಗಿದೆ ಸರ್, ನಮ್ಗೆ ಇವಾಗಿನ ಏನು ಈಗ ಯುವ ರೈತರು ಈ ತರದ ಅಂದ್ರೆ ಈಗ ಔಷಧಿ ಸ್ಪ್ರೇ ಮಾಡಕ್ಕೆ ಆಮೇಲೆ ಟೈಮಿಂಗ್ಸ್ ತುಂಬಾ ಲೇಬರ್ ಪ್ರಾಬ್ಲಮ್ ಈ ತರದ್ದೆಲ್ಲ ಉದ್ದೇಶದಿಂದನೇ ರೈತ ಇದು ಕೃಷಿ ಕಡೆ ಒಲವನ್ನ ತೋರಿಸ್ತಾ ಇರೋದಕ್ಕೆ ಕಾರಣ ಅಂದ್ರೆ ರಿಸ್ಕ್ ಇವೆಲ್ಲ ರಿಸ್ಕ್ ಆಗತ್ತೆ ರೈತಾಪಿ ಅಂದ ತಕ್ಷಣ ರಿಸ್ಕ್ ಆಗತ್ತೆ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಈ ತರದ ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆಯಿಂದ ನಮ್ಗೆ ಇಂಟ್ರೆಸ್ಟ್ ಆಗ್ತಾ ಇರುತ್ತೆ ಸರ್. ಹೀಗಾಗಿ ನಂಗೇನು ಇವಾಗ ನಾಟಿ ಮಾಡುತ್ತಾರೆ ಎಲ್ಲದು ಮಿಷನ್ ಅಲ್ಲಿ ಮಾಡ್ತಾರೆ, ಮಿಷನ್ ಕೊಯ್ಲೆಲ್ಲ ಮಿಷನ್ ಅಲ್ಲಿ ಆಗತ್ತೆ. ಅವಾಗೆಲ್ಲ ಒಕ್ಕಲು ಮಾಡ್ಬೇಕಿತ್ತು ತುಂಬಾ ಟೈಮ್ ತಗೊಳ್ತಿತ್ತು, ಬಟ್ ಇವಾಗ ಆ ತರದ್ದೆಲ್ಲ ಪ್ರಾಬ್ಲಮ್ ಇಲ್ಲಲ್ಲ ಸರ್, ಎಲ್ಲ ಮಿಷನರಿಗಳನ್ನ ಯೂಸ್ ಮಾಡ್ಕೊಳ್ತಿರೋದ್ರಿಂದ ನಮ್ಗೆ ಎಂತ ರೈತರು ಯುವ ರೈತರು ಕೂಡ ನಂಗೆ ಈ ತರ ಆಸಕ್ತಿ ತೋರಿಸ್ಬೋದು ಅನ್ನೋದು ಒಂದು ಉದ್ದೇಶ ಸರ್ ಇದ್ರು. ಈಗ ಇದನ್ನ ಬಿಡಿ ಔಷಧಿ ಹೊಡಿಬೇಕು ಯಾರು ಬರ್ತಾರೆ? ಯಾರು ಬರೋದಿಲ್ಲ, ಲೇಬರ್ ಪ್ರಾಬ್ಲಮ್ ಇದೆ. ಆಮೇಲೆ ನೀರು ಸರ್ 1 ಎಕರೆ ಔಷಧಿ ಹೊಡಿಬೇಕು ಅಂತಾನೆ 150-200 ಲೀಟರ್ ಬೇರೆ ಕಡೆಯಿಂದ ತಗೊಂಡ್ ಹೋಗ್ಬೇಕು, ಅದೆಲ್ಲ ಪ್ರಾಬ್ಲಮ್ ಇಲ್ಲಲ್ಲ ಸರ್. ನಮ್ಗೆ 8-10 ಲೀಟರ್ ಅಲ್ಲಿ 1 ಎಕರ್ಗೆ 8-10 ಲೀಟರ್ ನೀರಲ್ಲಿ 5 ನಿಮಿಷದಲ್ಲಿ ನಮ್ ಸ್ಪ್ರೇ ಮುಗಿಯತ್ತೆ. ತಂತ್ರಜ್ಞಾನಗಳ ಬಳಕೆಯಿಂದ ನಮ್ಮ ಯುವ ರೈತರು ಇದು ಕೃಷಿ ಕಡೆ ಒಲವನ್ನು ತೋರಿಸ್ತಿದ್ದಾರೆ ಸರ್ ಇತ್ತೀಚಿನ ದಿನಗಳಲ್ಲಿ. ಅಷ್ಟೆಲ್ಲ ಹೆಲ್ಪ್ ಆಗತ್ತೆ ಸರ್, ಈ ತರ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತಾನೆ ಹೋಗ್ಬೇಕು. ಈಗ ಈ ಒಂದು ತಂತ್ರಜ್ಞಾನ ನಿಮ್ಮ ಅಕ್ಕಪಕ್ಕದ ರೈತರಿಗೆ, ನಿಮ್ಮ ಒಂದು ಓಣಿಯ ರೈತರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಊರಿನ ರೈತರಿಗೆ ನೀವು ಯಾವ ರೀತಿಯಿಂದ ಇದ್ರ ಬಗ್ಗೆ ನಿಮ್ಮನ್ನು ಕೇಳ್ತಾ ಇದ್ದಾರಾ, ನೀವು ಅದರ ಬಗ್ಗೆ ಹೇಳ್ತಾ ಇದ್ದೀರಾ? ಹಾ ಸರ್, ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ, ಸುಮಾರು ಕಡೆ ಡೆಮೋ ಎಲ್ಲ ಕೊಟ್ಟಿದೀವಿ. ಈ ತರದ ಇಷ್ಟು ಕಡಿಮೆ ಸಮಯದಲ್ಲಿ ಈ ತರ ಸ್ಪ್ರೇ ಎಲ್ಲ ಆಗತ್ತೆ ಅಂತ ಹೇಳಿ ಡೆಮೋ ಕೊಡ್ತಾ ಇದೀವಿ. ಎಲ್ಲ ಮಾಹಿತಿಗಳನ್ನು ರೈತರುಗಳಿಗೆ ಒಂದ್ 2-3 ಕಡೆ ರೈತರನ್ನ ಸೇರಿಸ್ಬಿಟ್ಟು ಇದ್ರದ ಉಪಯೋಗ ಏನು, ಹೇಗ್ ಯೂಸ್ ಮಾಡ್ಕೋಬಹುದು ಎಲ್ಲದನ್ನ ಮಾಹಿತಿಯನ್ನ ಕೊಡ್ತಾ ಇದೀವಿ. ಡೆಮೋ ಸುಮಾರು ಕಡೆ ಡೆಮೋ ಕೊಟ್ಟಿದ್ದೀವಿ. ಈ ಒಂದು ಸಂತೃಪ್ತಿ ಜೀವನ ನಿಮ್ಗೆ ನೆಮ್ಮದಿ ತಂದಿದೆಯಾ? ಕೃಷಿ ಒಂದು ಏನು ತಗೊಂಡ್ಕೊಂಡು ಹೋಗ್ತಾ ಇದ್ರಿ, ನಿಮ್ಗೆ ನೆಮ್ಮದಿ ತಂದಿದೆ? ಓ ಸರ್, ಈಗ ಗೊತ್ತಲ್ಲ ಸರ್, ಜೀವನ ನೆಮ್ಮದಿ ಅಂತಂದ್ರೆ ನಮ್ಮ ಕೃಷಿಯಲ್ಲಿರುವಂತ ನೆಮ್ಮದಿನೇ ನಮ್ಗೆ ಸಂತೃಪ್ತಿ ಸರ್. ಬೇರೆ ಬೇರೆ ಈಗ ಎಷ್ಟೇ ಲಕ್ಷ ಕೊಟ್ಟು ದುಡ್ಕೊಂತೀವಿ ಅಲ್ಲಿ ಇಲ್ಲಿ ಅಂತಂದ್ರು ಇನ್ನೊಬ್ರು ಕೆಲವರೇ ಕೆಲಸ ಬದುಕ್ಬೇಕು, ಬಟ್ ಈಗ ಹಂಗಲ್ಲ ಸರ್. ನಮ್ದೇ ಜೀವನ, ನಾವ್ ಎಷ್ಟ್ ಟೈಮಿಂಗ್ಸ್ ಇರೋದಿಲ್ಲ. ನಾವ್ ಯಾವ ಟೈಮಿಂಗ್ ನಮಗ್ ಕೃಷಿ ಮಾಡ್ಬೇಕು ಅನ್ಸುತ್ತ ಆ ಟೈಮಿಗೆ ಹೋಗ್ತಿವಿ, ಕೃಷಿ ಮಾಡ್ಕೊಳ್ತೀವಿ. ಎಲ್ಲದಕ್ಕಿಂತ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಹೌದು ಹೌದು, ನಮ್ಮ ಒಂದು ಆರೋಗ್ಯ ನಾವು ನೈಸರ್ಗಿಕವಾಗಿನೇ ಕಾಪಾಡ್ಕೊಂಡು ಒಳ್ಳೆ ಒಂದು ಜೀವನ ಸಾಗಿಸಬಹುದು ಅಂತ ಹೇಳ್ತೀರಾ? ನಿಜ ಸರ್, ಖಂಡಿತವಾಗಿ ಮಾಡ್ತಾರೆ. ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳ್ತೀರಾ ನಮ್ಮ ರೈತ ಮಹಿಳೆಯರಿಗೆ, ನಮ್ಮ ಯುವಕರಿಗೆ, ಯುವತಿಯರಿಗೆ, ಮತ್ತೆ ನಮ್ಮ ಕೇಳುಗರಿಗೆ, ರೈತಾಪಿ ವರ್ಗದವರಿಗೆ? ಏನ್ ಹೇಳ್ತೀನಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಯುವಕರುಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಯುವಕರು ಅಂತ ಅಲ್ಲ, ಎಲ್ಲಾ ಈಗ ಯುವತಿಯರಾಗ್ಲಿ ಯಾರಾಗ್ಲಿ, ಕೃಷಿ ಮಾಡಿ ಅಂದ ತಕ್ಷಣ ಬೇಡ ಪರಿಸ್ಥಿತಿ, ನಮ್ಗೆ ಏನೋ ಒಂದ್ 10,000 ಕೊಡ್ಲಿ 15,000 ಕೊಡ್ಲಿ, ಎಲ್ಲೋ ಒಂದ್ ಫ್ಯಾಕ್ಟ್ರಿ ಇಲ್ಲ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತೀನಿ ಅಂತ ಹೊರಡ್ತಾರೆ. ಹೌದು ಹೌದು. ಆದ್ರೆ ನಾನ್ ಹೇಳೋದೇನಂದ್ರೆ, ಅವರಿಗೆ ಇಷ್ಟೆಲ್ಲ ಟೈಮಿಂಗ್ಸ್ ಅಷ್ಟೊತ್ತಿಗೆ ಎದ್ಕೊಂಡು ಅವ್ರ ಟೈಮಿಂಗ್ಸ್ ಗೆ ಹೋಗಿ ಅಲ್ಲಿ ಕೆಲ್ಸ ಹತ್ರ ದುಡ್ಕೊಂಡು ಮಾಡೋದ್ಕಿಂತ ನೀವು ಸ್ವಂತ ಉದ್ಯೋಗ ಮಾಡ್ಕೊಳ್ಳಿ. ಸ್ವಲ್ಪ ಜಮೀನ್ ಇದೆ ಅಂತ ಅಂದ್ರೆ ಈ ತರದ ಸಮಗ್ರ ಕೃಷಿ ಏನಾದ್ರು ಮಾಡ್ಕೊಳ್ಳಿ. ಒಂದಲ್ಲ ಒಂದರಲ್ಲಿ ನಮಗೆ ಪ್ರತಿ ಒಂದ್ ವಾರದಲ್ಲಿ ಡೈಲಿ ಬರೋಂತ ಲಾಭಾಂಶಗಳು ಕೊಡೋಂತ ಕೃಷಿ ಇದೆ. ಪಾಲಕ್ ಮರದ ತಿಂಗಳಿಗೆ ಬರೋದಿದೆ. ಇದ್ರ ಎಲ್ಲ ಮಿಕ್ಸ್ ಆಗಿ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡ್ಕೊಂಡ್ರೆ ನೀವು ಅಲ್ಲಿಗಿಂತ 10 ಪಟ್ಟು ಜಾಸ್ತಿ ನೀವು ಕೃಷಿಯ ದುಡ್ಕೋಬಹುದು. ಕೃಷಿ ಜಮೀನ್ ಇಲ್ಲ ಅಂತ ಅನ್ನೋರು ನಾವು ಮನೆಯಲ್ಲೇನೆ ಇವಾಗ ಅಣಬೆ ಕೃಷಿ ಕೂಡ ಮಾಡ್ಕೋಬಹುದು ಸರ್. ಅಣಬೆ ಕೃಷಿನ ನಾವು ಸ್ಟಾರ್ಟ್ ಮಾಡಿದೀನಿ, ಲಾಸ್ಟ್ ಮಂತ್ ಸಕ್ಸಸ್ ಆಗಿದೆ. ಇನ್ನು ದೊಡ್ಡದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ಕೊಂಡಿದೀನಿ. ಅದ್ರ ಜೊತೆ ಇವಾಗ ಎರೆಹುಳು ಕಂಪೋಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೆ ಒಂದ್ ಎರಡು ಇದನ್ನ, ಅದು ಚೆನ್ನಾಗಾಯ್ತು. ಇವಾಗ ನಮ್ ತೋಟಗಳಿಗೆಲ್ಲ ಹಾಕೊಳ್ತಿದೀವಿ. ಇವಾಗ ಅದನ್ನು ಕೂಡ ನಾವು ಅದನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ರಿ ಸರ್. ನಿಮ್ಮ ಆಶಯಗಳಿಗೆ ಬೇಗ ಒಂದು ಒಳ್ಳೆಯ ಒಂದು ದಾರಿ ಸಿಗ್ಲಿ, ಮತ್ತೆ ಇನ್ನು ನಿಮ್ಮ ಒಂದು ಕೃಷಿ ವೃದ್ಧಿ ಆಗ್ಲಿ ಅಂತ ನಾವು ಕೂಡ ಹಾರೈಸುತ್ತಾ ಭದ್ರಾವತಿ ಆಕಾಶವಾಣಿ ಪರವಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ, ಇದುವರೆಗೂ ಶಿಕಾರಿಪುರ ತಾಲೂಕು ಚುರ್ಚಿಗುಂಡಿಯ ಯುವ ರೈತ ಮಹಿಳೆ ಡ್ರೋನ್ ರಾಣಿ ಶ್ರೀಮತಿ ಆಶಾರಾಣಿ ಅವರೊಂದಿಗಿನ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಯಶೋಗಾಥೆ ಕುರಿತು ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಸುವಿಕೆ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಂದೀಶ್ ಎಂಎಸ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ಕೃಷಿ ಮಹಾವಿದ್ಯಾಲಯ ನವಿಲೆ ಇಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಂದೀಶ್ ಅವರ ಜೊತೆಗಿದ್ದೇನೆ. ಇವರು ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಂದೀಶ್ ಅಂತ ಹೇಳಿ, ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಮತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ನಮ್ಮ ಈ ಅಡಿಕೆ ಸಿಪ್ಪೆನ ಉಪಯೋಗಿಸ್ಕೊಂಡು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಮಾಡೋದ್ರ ಬಗ್ಗೆ ನಾನು ಹೇಗ್ ಮಾಡಬಹುದು ನಮ್ಮ ರೈತರು ರೈತ ಬಾಂಧವರು ಅಂತ ನಾನು ಇವತ್ತು ಹೇಳ್ತೀನಿ. ರೈತ ಬಾಂಧವರೇ, ನಿಮ್ಗೆಲ್ಲ ಗೊತ್ತು, ಸಾಮಾನ್ಯವಾಗಿ ನಾವು ಈ ನಮ್ಮ ಶಿವಮೊಗ್ಗ ಪ್ರಾಂತ್ಯದಲ್ಲಿ, ಶಿವಮೊಗ್ಗ ಮತ್ತು ಭದ್ರಾವತಿ ತರೀಕೆರೆ ಪ್ರಾಂತ್ಯದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಅತಿ ಹೆಚ್ಚು ಅಡಿಕೆ ಬೆಳೆದ ನಂತರ ನಾವೇನ್ ಮಾಡ್ತೀವಿ, ಅಡಿಕೆಯನ್ನ ಸುಲಿದಾದ್ಮೇಲೆ ಸುಮಾರು ಜನ ನೋಡಿರ್ಬೋದು, ನಮ್ಮ ರೈತ ಬಾಂಧವರೇ ಆಗ್ಲಿ, ನಮ್ಮ ಬೇರೆ ಸಾರ್ವಜನಿಕರೇ ಆಗ್ಲಿ, ಅಡಿಕೆಯಿಂದ ಬೇರ್ಪಡಿಸಿದ ಮೇಲೆ ಆ ಅಡಿಕೆ ಸಿಪ್ಪೆನ ಈ ರೋಡ್ಗೆ ಹಾಕ್ಬಿಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಮತ್ತೆ ಆ ಅಡಿಕೆನ ಬೇಯಿಸ್ಲಿಕ್ಕೆ ಅಡಿಕೆ ಸಿಪ್ಪೆನೆ ಉಪಯೋಗಿಸ್ತಾರೆ. ಬಟ್ ಆದ್ರೆ ನಮ್ಮ ರೈತ ಬಾಂಧವರಲ್ಲಿ ನಾವ್ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಈ ಅಡಿಕೆ ಸಿಪ್ಪೆನ ನೀವು ರೋಡ್ಗೆ ಬಿಸಾಕಿ ಸುಡದೆ ಮತ್ತೆ ನಿಮ್ಮ ಬೇರೆ ವಿಚಾರಗಳಿಗೆ ನಿಮ್ಮ ಅಡಿಕೆ ಬೇಸಿಕ್ಲೇ ಉಪಯೋಗಿಸ್ತೇನೆ. ಈ ಅಡಿಕೆ ಸಿಪ್ಪೆನ ಉಪಯೋಗಿಸ್ಕೊಂಡು ನೀವು ಉತ್ಕೃಷ್ಟವಾದ ನಿಮ್ಮ ನಮ್ಮೊಂದೊಂದು ಸಾವಯವ ಗೊಬ್ಬರನ ಮಾಡ್ಕೊಬಹುದು. ಹೇಗಪ್ಪ ಅಂತ ಅಂದ್ರೆ, ಅದಕ್ಕಿಂತ ಮುಂಚೆ ನಾವು ಯಾವ್ದೇ ರೈತರನ್ನ ಕೇಳಿದ್ರೆ, ಸರ್ ನಿಮ್ಮ ಹೊಲಕ್ಕೆ ನೀವು ಸಾವಯವ ಗೊಬ್ಬರ ಹಾಕ್ತೀರಾ ಅಂತ ಕೇಳಿದ್ರೆ, ನಮ್ಮ ರೈತ ಬಾಂಧವರು ಏನ್ ಹೇಳ್ತಾರೆ, ಸರ್ ಸಾವಯವ ಗೊಬ್ಬರ ಈಗ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾಕಪ್ಪ ಸಿಗ್ತಾ ಇಲ್ಲ ಅಂತ ಅಂದ್ರೆ, ಈ ತರ ವೇಸ್ಟ್ ಆಗ್ತಾ ಹೋಗಿದೆ. ಯಾರು ಕೆಲವರು ಅಡಿಕೆ ಸಿಪ್ಪೆನೇ ಆಗ್ಲಿ, ನಮ್ಮ ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಸುಡುವುದು ಅಥವಾ ಉತ್ತಮವಾಗಿ ಅಥವಾ ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡೋದು ಅವ್ರಿಗೆ ಗೊತ್ತಾಗಿರಲ್ಲ. ಅದಕ್ಕೆ ಈ ಬಾನುಲಿ ಮುಖಾಂತರ ನಾನು ತಮ್ಗೆ ಅಡಿಕೆ ಸಿಪ್ಪೆನ ಉಪಯೋಗಿಸ್ಕೊಂಡು ಹೇಗೆ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರು ಮಾಡೋದು, ಉತ್ಕೃಷ್ಟವಾದ ಕಾಂಪೋಸ್ಟ್ ನ ತಯಾರು ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ನಾವೇನ್ ಮಾಡಬೇಕು, ಅಡಿಕೆ ಸಿಪ್ಪೆನ ತಗೊಂಬೇಕು. ಹಸಿದಾದ್ರೂ ಓಕೆ, ಅದಕ್ಕೆ ಒಣಗಿದ್ದಾದ್ರೂ ಓಕೆ. ಒಣಗಿ ಚಗರೆ ತರ ಆಗಿರುವಂತ ಅಡಿಕೆ ಸಿಪ್ಪೆ ಇದ್ರೆ ಇನ್ನೂ ಉತ್ತಮ. ಸೊ ಹಾಗಾಗಿ ನಾವೇನ್ ಮಾಡಬಹುದು, ಅಡಿಕೆಯನ್ನ ಗೋಟಿಂದ ಬಿಡಿಸಿದ ಮೇಲೆ ಆ ಅಡಿಕೆ ಸಿಪ್ಪೆನ ಒಂದು 10-15 ದಿವಸ ಚೆನ್ನಾಗಿ ಒಣಗಿಸ್ಬೇಕು. ಅದು ಒಣಗಿಸಿ ಮಾತ್ರ ಯಾವಾಗಾದ್ರೂ ಒಂದು ಸಲ ಏನ್ ಮಾಡಬೇಕು, ಅದರ ಮೇಲ್ಗಡೆ ಆ ಅಡಿಕೆ ಸಿಪ್ಪೆ ಮೇಲ್ಗಡೆ ನಮ್ಮ ಈ ರೋಣಗಲ್ಲೋ ಅಥವಾ ಎತ್ತಿನ ಗಾಡಿನೋ ಒಂದು 4-5 ತಿರುವು ಹಾಕಿದಾಗ ಆ ಅಡಿಕೆ ಸಿಪ್ಪೆ ಎಲ್ಲ ಏನಾಗುತ್ತೆ, ಒಂದು ತರ ಚಗರೆ ತರ ಆಗುತ್ತೆ. ಇದು ಮೊದಲನೇ ವಿಧಾನ. ಫಸ್ಟ್ ಮೊದಲು ಏನ್ ಮಾಡ್ಬೇಕು, ನಾವು ಅಡಿಕೆ ಸಿಪ್ಪೆ ತಗೊಂಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ಸಣ್ಣದಾಗಿ ಗುಂಡಿ ತಗೋಬೇಕು. ಗುಂಡಿ ಅಂದ್ರೆ ಬಹಳ ಆಳವಾದದ್ದಲ್ಲ, ಎಲ್ಲಿ ನೀರು ನಿಲ್ಲಲ್ಲ ಅಂತ ಕಡೆ ಒಂದು 1/2 ಆಳ, ಒಂದು 3 ಅಗಲ, ಒಂದು 10 ಉದ್ದ ಇರುವಂತ ಗುಂಡಿ ತಗೊಂಬೇಕು. ಆ ಗುಂಡಿಗೆ ಮುಖ್ಯವಾಗಿ ಏನ್ ಮಾಡ್ಬೇಕಪ್ಪ, ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಮ್ಮ ಈ ಅಡಿಕೆ ಸಿಪ್ಪೆ ಒಂದು 2 ಅಷ್ಟು ಅಡಿಕೆ ಸಿಪ್ಪೆನ ಹಾಕ್ಬೇಕು. ಅದ್ರ ಮೇಲ್ಗಡೆ ಸಾಮಾನ್ಯವಾಗಿ ನಾವು ಈ ಗೊಬ್ಬರ ತಯಾರು ಮಾಡ್ಬೇಕಂದ್ರೆ ನಾವೇನ್ ಹೇಳ್ತೀವಿ, ನಮ್ಮ ವಿಜ್ಞಾನಿಗಳು, ತೇವಾಂಶ ಚೆನ್ನಾಗಿದ್ರೆ ಬಹಳ ಬೇಗ ಕಳೆಯುತ್ತೆ ಗೊಬ್ಬರ ಅಂತ ಹೇಳ್ತೀವಿ. ಅಡಿಕೆ ಸಾವಯವ ಗೊಬ್ಬರ, ಸಾವಯವ ಪದಾರ್ಥ ಅಂತ ಹೇಳ್ತೀವಿ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ಒಂದು 40-50% ಅಷ್ಟು ತೇವಾಂಶನ ಮೇಂಟೈನ್ ಮಾಡ್ಬೇಕು. ಸೊ ಹೇಗ್ ಮೇಂಟೈನ್ ಮಾಡ್ತಾರೆ ನಮ್ಮ ರೈತ ಬಾಂಧವರು ಅಂತ ಅಂದ್ರೆ, ಮೊದಲನೇದಾಗಿ ಏನ್ ಮಾಡಬಹುದು, ನೀರನ್ನಾದ್ರೂ ಹಾಕಬಹುದು. ಇನ್ನೂ ಬೇಗ ನಮ್ಗೆ ಇನ್ನೂ ಒಳ್ಳೇದು ಅಂತಂದ್ರೆ, ನಮ್ಮ ಈ ರಾಸುಗಳು ಅಂದ್ರೆ ಹಸುಗಳನ್ನ ಸಾಕಿ ಅಥವಾ ಹಸುವಿನ ಗಂಜಲ ಸಿಕ್ಕರೆ ಇನ್ನೂ ಒಳ್ಳೇದು. ಆ ಹಸುವಿನ ಗಂಜಲನ ಆ ಅಡಿಕೆ ಸಿಪ್ಪೆ ಜೊತೆ ಮಿಕ್ಸ್ ಮಾಡಿದಾಗ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳನ್ನ ಹಾಕಿದಾಗ ಬೇಗ ಕಳಿಯುವಂತ ಕೆಲಸ ನಮ್ಮ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಮೊದಲನೇ ಪದರ ಅಡಿಕೆ ಸಿಪ್ಪೆ ಹಾಕಬೇಕು. ಅದಕ್ಕೆ ತೇವಾಂಶ ಐದರ್ ನೀರನ್ನಾರು ಹಾಕಬಹುದು, ಇಲ್ಲಾಂದ್ರೆ ಹಸುವಿನ ಗಂಜಲ. ನಮ್ಮ ಸೈಡ್ ನಮ್ಮ ರೈತರೆಲ್ಲ ಗೋತಾ ಅಂತ ಹೇಳ್ತಾರೆ, ಅದನ್ನಾದ್ರೂ ಉಪಯೋಗಿಸ್ಬೋದು, ಇಲ್ಲ ಗಂಜಲನಾರು ಹಾಕಬಹುದು. ಸೊ ಅವಾಗ 2 ಹಾಕಿದ್ರೆ ಆ ನಂತರ ನಾವೇನ್ ಮಾಡಬೇಕು, ಒಂದು ಪದ್ರ ಸಣ್ಣದಾಗಿ ಸಗಣಿ ಬಗಡ ಮಾಡ್ಕೊಬೇಕು. ನಮ್ಮ ಈ ಸಗಣಿ ಬಗಡನಾದ್ರೂ ಮಾಡಬೇಕು, ಇಲ್ಲ ಅಂತಂದ್ರೆ ನಮ್ಮ ರೈತ ಬಾಂಧವರಲ್ಲಿ ಬಯೋಗ್ಯಾಸ್ ಸ್ಲರಿ, ಬಯೋಗ್ಯಾಸ್ ಪ್ಲಾಂಟ್ ಇದ್ರೆ ಆ ಬಯೋಗ್ಯಾಸ್ ಸ್ಲರಿ ತಗೊಂಬೇಕು. ಆ ಈ ಅಡಿಕೆ ಸಿಪ್ಪೆ ಮೇಲೆ ಬಯೋಗ್ಯಾಸ್ ಸ್ಲರಿನ ಒಂದು ಸಣ್ಣದಾಗಿ ಹರಡಬೇಕು. ಆಯ್ತಾ, ಒಟ್ಟು 2 ಪದರ ಆಯ್ತು. 3 ಪದರಕ್ಕೆ ಏನಪ್ಪ ಅಂತಂದ್ರೆ, ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಒಂದು ತಾಂತ್ರಿಕತೆ ಇದೆ. ಅಂದ್ರೆ ಏನು, ಉಪಯುಕ್ತ ಸೂಕ್ಷ್ಮಾಣುಜೀವಿ, ಅದರಲ್ಲೂ ಅಡಿಕೆ ಸಿಪ್ಪೆನ ಬೇಗ ಕಳಿಸುವಂತ ಉಪಯುಕ್ತ ಸೂಕ್ಷ್ಮಾಣುಜೀವಿಯನ್ನ ನಾವು ನಮ್ಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಡೆವಲಪ್ ಮಾಡಿದೀವಿ, ವೃದ್ಧಿ ಮಾಡಿದೀವಿ. ಸೊ ಅದನ್ನ ನೀವು ನಮ್ ಕಡೆ ತಗೊಂಡೋಗಿ ಅದ್ರ ಮೇಲ್ಗಡೆ ಆ ಪೌಡರ್ ರೂಪದ ಅಡಕೆ, ಇದನ್ನ ಪೌಡರ್ ರೂಪದ ಅಡಕೆ ಸಿಪ್ಪೆ ಕಳಿಸುವಂತ ಸೂಕ್ಷ್ಮಾಣು ಜೀವಿಯ ಸಮೂಹನ ಅದ್ರ ಮೇಲ್ಗಡೆ ಹಾಕಬೇಕು. ಸೊ ಹಾಕಾದಾಗ ಒಟ್ಟು 3 ಪದರ ಆಯ್ತು. ಮೊದಲೇ ಪದರ ಅಡಕೆ ಸಿಪ್ಪೆ, ಸಗಣಿ ಬಗಡ, ಆನಂತರ ನಮ್ಮ ಸೂಕ್ಷ್ಮಾಣು ಜೀವಿಗಳ ಸಮೂಹ. ಮತ್ತೆ ನೀವು ಮತ್ತೆ ಅದೇ ತರ 3 ಪದರ, ಇನ್ನೊಂದ್ 2 ಪದರ ಕಟ್ 3 ಪದರ ಮಾಡಬೇಕು. ಅಂದ್ರೆ ಏನು, ಅಡಿಕೆ ಸಿಪ್ಪೆ, ಮತ್ತೆ ಸಗಣಿ ಪದರ, ಮತ್ತೆ ನಮ್ಮ ಸೂಕ್ಷ್ಮಾಣು ಜೀವಿ. ಹೀಗೆ ಒಂದು 3-4 ಪದರ ನಾವು ಅಡಿಕೆ ಸಿಪ್ಪೆನ, ನಮ್ಮ ಅಡಿಕೆ ಸಿಪ್ಪೆ ಮತ್ತೆ ಸೂಕ್ಷ್ಮಾಣು ಜೀವಿಗಳ ಸಮೂಹನ ಮಿಕ್ಸ್ ಮಾಡ್ಬಿಟ್ಟು ಕೊನೆ ಪದರ ಒಂದು 1/2 ಕೆಂಪು ಮಣ್ಣನ್ನ ಹಾಕಿ ಪ್ಯಾಕ್ ಮಾಡ್ಬಿಡ್ಬೇಕು. ಕೆಂಪು ಮಣ್ಣು ಹಾಕಿ ಪ್ಯಾಕ್ ಮಾಡಿ ನಂತರ ನಾವೇನ್ ಮಾಡಬೇಕು, 1 ಹಾಗೆ ಸುಮ್ಮನೆ ಆ ಸೂಕ್ಷ್ಮಾಣು ಜೀವಿಗಳು ಬೆಳಿಲಿಕ್ಕೆ ಬಿಡಬೇಕು ಅಲ್ಲೇನೆ. ಸೊ 1 ಆದ ನಂತರ ನಾವೇನ್ ಮಾಡಬೇಕು, ಆ ಗೊಬ್ಬರನ ಅಥವಾ ನಮ್ಮ ಈ ಅಡಿಕೆ ಸಿಪ್ಪೆನ ತಿರುವಾಕ್ಬೇಕು. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ನಾವ್ ಹೇಳೋದು ಏನಪ್ಪ ಅಂತಂದ್ರೆ, ಈಗ ನಾವು 10 ಗುಂಡಿ ತೆಗೆದಿದ್ರೆ 75% ಅಷ್ಟೇ ನಾವು ಈ ಅಡಿಕೆ ಸಿಪ್ಪೆ ಮತ್ತೆ ನಮ್ಮ ಸೂಕ್ಷ್ಮಾಣು ಜೀವಿ ಮತ್ತೆ ಸಗಣಿ ಬಗಡನ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಕದ 25% ಖಾಲಿ ಬಿಟ್ಕೊಂಡಿರ್ಬೇಕು. ಸೊ ನಾವು ಮೊದಲನೇ ತಿಂಗಳಾದ್ಮೇಲೆ ನಾವು 25% ಖಾಲಿ ಜಾಗದಲ್ಲಿ ನಿಂತ್ಕೊಂಡು ಅದನ್ನ ತಿರುವಾಕ್ಬೇಕು. ಹಿಂದ್ಗಡೆ ವಾಪಸ್ ಆ ಕಡೆ ನಾವು ನಿಂತಿರುವ ಜಾಗದಿಂದ ಮತ್ತೆ ಬೇರೆ ಕಡೆ ಹಾಕ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ಈಗ ನಮ್ಮ ಎದುರುಗಡೆ ಒಂದು 25% ಅಷ್ಟು ಜಾಗ ಉಳ್ಕೊಬೇಕು. ಸೊ ಸಾಮಾನ್ಯವಾಗಿ 10 ದೂರ, 10 ಉದ್ದ ಇದ್ರೆ ನಾವು 1.5 ಅಷ್ಟೇ ನಾವು ಕಾಂಪೋಸ್ಟ್ ಅಡಿಕೆ ಸಿಪ್ಪೆನ ತುಂಬಬೇಕು. ಮಿಕ್ಕ 2 ಖಾಲಿ ಬಿಟ್ಕೊಂಡಿರ್ಬೇಕು. ಖಾಲಿ ಬಿಟ್ಕೊಂಡು ಖಾಲಿ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಹಿಂದೆಗಡೆಗೆ ತುಂಬ್ತಾ ಬರಬೇಕು ಖಾಲಿ ಜಾಗದಿಂದ. ಅವಾಗ ಏನಾಗುತ್ತೆ, ಮತ್ತೆ ಮುಂದಿನ ತಿಂಗಳಿಗೆ ನಾವು ಈ ಕಡೆ ಖಾಲಿ ಜಾಗ ಉಳಿಯುತ್ತೆ ಇನ್ನೊಂದು ಕಡೆ. ಸೊ ಅವಾಗ ಏನಾಗುತ್ತೆ, ಮತ್ತೆ ಒಂದು ಕಡೆ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ತಿಂಗಳು ಕಾಯಬೇಕು. ಮೊದಲನೇ ತಿರುವು ಹಾಕಬೇಕಾದ್ರೆ, ಮೊದಲನೇ ಸಲ ನಾವು ಈ ಕಂಪು ಅಡಕೆ ಸಿಪ್ಪೆನೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ತೇವಾಂಶನ ಮೇಂಟೈನ್ ಮಾಡಬೇಕು. ಮತ್ತೆ ನೀವು 30-40% ಅಷ್ಟು ತೇವಾಂಶ ಮಾಡಬೇಕು. ನಮ್ಮ ರೈತ ಬಾಂಧವರು ಈ ಅಡಕೆ ಸಿಪ್ಪೆ ಏನಾದ್ರು ಗೊಬ್ಬರ ಮಾಡಬೇಕಾದ್ರೆ ದಿನಾಲೂ ನೀರ್ ಹಾಕ್ತಾರೆ. ದಿನಾ ನೀರ್ ಹಾಕುವುದೇನು ಬೇಕಾಗಿಲ್ಲ, 15 ದಿವಸಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ನೀರ್ ಹಾಕಿದ್ರೆ ಸಾಕು. ಸೊ ನಾವೇನ್ ಮಾಡಬೇಕು, 1 ತಿಂಗಳು ತಿರುವು ಹಾಕುವಂತ ಟೈಮ್ ಅಲ್ಲಿ ನಾವು ತೇವಾಂಶನ ಮೇಂಟೈನ್ ಮಾಡ್ತೀವಿ. ಮತ್ತೆ ಹಾಗೆ 2ನೇ ತಿಂಗಳು ಬಿಡಬೇಕು, ಮತ್ತೆ 1ನೇ ತಿಂಗಳಲ್ಲಿ ಮತ್ತೆ ಅದೇ ನೀವು ಖಾಲಿ ಜಾಗದಲ್ಲಿ ನಿಂತ್ಕೊಂಡು 3 ಸಲ ತಿರುವಾಕ್ಬೇಕು ಅಂತ 3 ತಿಂಗಳಲ್ಲಿ ತಿರುವಾಕ್ತಾ ಹೋಗ್ಬೇಕು. ಸೊ 3 ತಿಂಗಳಲ್ಲಿ ಸಾಮಾನ್ಯವಾಗಿ ನಮ್ಗೆ ಶೇಕಡ ಅಡಕೆ ಸಿಪ್ಪೆ ನಮ್ಮ ಅಡಕೆ ಸಿಪ್ಪೆ 40-45 ಹಬ್ಬ ಅಂದ್ರೆ 50% ಅಷ್ಟು ಕಳಿತಿರುತ್ತೆ. ಆದ್ರೆ ಅದು ಕಂಪ್ಲೀಟ್ ಆಗಿ ಕಳಿತಿರಲ್ಲ. ಅವಾಗ ಏನ್ ಮಾಡಬೇಕು, ನಾವು ಈ ನಾವು ಹೇಳ್ದ ಅವಾಗಲೇ ಮೊದಲೇ ತಮ್ಗೆ ಸೂಚನೆ ಮಾಡ್ದಂಗೆ 3x10 ಗುಂಡಿಗೆ ಏನ್ ಮಾಡ್ಬೇಕು, 200-250 kg ನಮ್ಮ ಸಗಣಿ ಬಗಡ ಮಾಡ್ಕೊಬೇಕು. ಮತ್ತೆ ನಾವು 3ನೇ ತಿಂಗಳಲ್ಲಿ ಮಿಕ್ಸ್ ಮಾಡ್ಬಿಟ್ಟು 1 ಗುಂಡಿಗೆ ಸಾಮಾನ್ಯವಾಗಿ 3x10 ಆಳ ಇರುವಂತ, 3 ಅಡಿ ಅಗಲ ಇರುವಂತ, 10 ಅಡಿ ಉದ್ದ ಇರುವಂತ ಗುಂಡಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸುಮಾರು 2 ಕೆಜಿಯಷ್ಟು ಎರೆಹುಳನ ಅದರೊಳಗಡೆ ಬಿಟ್ಬಿಡ್ಬೇಕು. 2 ಕೆಜಿಯಷ್ಟು ಎರೆಹುಳು ಬಿಟ್ಟಾಗ ನಮ್ಗೆ ಏನಾಗುತ್ತೆ, ಆ ಸೂಕ್ಷ್ಮ ಎರೆಹುಳುಗಳು ಈ ಕಳೀತಾ ಇರುವಂತ ಅಡಕೆ ಸಿಪ್ಪೆ ಮತ್ತೆ ನಾವು ಹಾಕಿರುವಂತ ಸಗಣಿ ಬಗಡನ ತಿನ್ನುತ್ತವೆ. ತಿಂದು ಏನ್ ಮಾಡ್ತವೆ, ಇಕ್ಕೆ ಹಾಕುತ್ತೆ. ಆ ಇಕ್ಕೆ ಹಾಕಿದ್ದಾಗ ನಿಮ್ಗೆ ನಾವು ಆ ಇಕ್ಕೆಯನ್ನೇ ನಾವು ಎರೆಹುಳು ಅಂತ ಎರೆಹುಳು ಗೊಬ್ಬರ ಅಂತ ಬೇರ್ಪಡಿಸ್ಕೊಬಹುದು. ಬೇರ್ಪಡಿಸ್ಕೊಂಡು ಉತ್ತಮವಾದ ಅಡಿಕೆ ಸಿಪ್ಪೆಯಿಂದಾನೇ ನಾವು ಎರೆಹುಳು ಗೊಬ್ಬರ ಮಾಡ್ಕೊಬಹುದು ಅಂತ ನಮ್ಮ ರೈತ ಬಾಂಧವರಿಗೆ ವಿಚಾರನ ಮುಟ್ಟಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರಲ್ಲಿ ನಾನೇನು ವಿನಂತಿಸಿಕೊಳ್ತೀನಿ ಅಂದ್ರೆ, ನಮ್ಮ ಸೂಕ್ಷ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ ಬನ್ನಿ, ಬಂದು ನಮ್ಮ ಪ್ರಾತ್ಯಕ್ಷಿಕೆಗಳನ್ನ ನೋಡಿ, ನೀವು ನೋಡಿ ನಾವು ಹೇಗೆ ಮಾಡಿದ್ದೀರಿ ಆತರ ನೀವು ಮಾಡಿದ್ರೆ ನೀವು ಅಡಿಕೆ ಸಿಪ್ಪೆನಿಂದಾನೇ ನಿಮ್ಗೆ ಉತ್ತಮವಾದ ನೀವು ಅಡಿಕೆ ಸಿಪ್ಪೆ ಗೊಬ್ಬರನ ತಯಾರು ಮಾಡ್ಕೊಬಹುದು ಅಂತ ನಾನು ನಿಮ್ಮ ಈ ಬಾನುಲಿ ಮುಖಾಂತರ ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿ ಏನಬೇಕಂತಂದ್ರೆ ನನ್ನ ಹೆಸರು, ನನ್ನ ನಂಬರ್ 7766641 7 4 ಇನ್ನೊಮ್ಮೆ ಹೇಳ್ತೀನಿ ರೈತ ಬಾಂಧವರೇ, 7676641 7 4 ನಾನು ಡಾಕ್ಟರ್ ನಂದೀಶ್ ಅಂತ. ತಾವು ಯಾವಾದ ಟೈಮಲ್ಲಿ ಆದ್ರೂ ಬೇಕಿದ್ರೆ ನಮ್ಮ ವಿಜ್ಞಾನಿಗಳಿಗೆ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಸೂಕ್ತ ಸಲಹೆಯನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481572600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ, ಇದುವರೆಗೂ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಸುವಿಕೆ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ನಂದೀಶ್ ಎಂಎಸ್ ಅವರೊಡನೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶನ ಮಾಡಿದವರು ಡಾ ಎಸ್ಎಂ ಸುಧಾಕರ್. ಇದೀಗ ಕೃಷಿ ಮಾಹಿತಿ. ಈಗ ಕೃಷಿ ಮಾಹಿತಿ ಕೇಳಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು 2024-25 ಸಾಲಿನಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ, ಕುರಿ ಸಾಕಾಣಿಕೆ ಯೋಜನೆ ಹಾಗೂ ಸ್ವಾವಲಂಬಿ ಸಾರಥಿ ಫುಡ್ ಕಾರ್ಟ್ ಯೋಜನೆಗಳಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು ಡಿಸೆಂಬರ್ 29 ಶಿವಮೊಗ್ಗ ಒನ್, ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಅಥವಾ ಸಂಬಂಧಿಸಿದ ಜಿಲ್ಲಾ ಕಚೇರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ, ಕುವೆಂಪು ರಸ್ತೆ, ಶಿವಮೊಗ್ಗ ಇಲ್ಲಿ ಸಂಪರ್ಕಿಸಬಹುದು. ಮಲೆನಾಡು ಗಿಡ್ಡ ಗೋವು ತಳಿ ಸಂಶೋಧನೆಗೆ ಪ್ರೋತ್ಸಾಹಿಸಿ ವಿಪಗಿ ಸದಸ್ಯ ಡಿಎಸ್ ಅರುಣ್ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಒತ್ತಾಯಿಸಿದರು. ಮಲೆನಾಡು ಗಿಡ್ಡ ಗೋವು ತಳಿಯ ಹಾಲಿನಲ್ಲಿ ಎ ಟು ಕೇಸಿನ್ ಅಧಿಕವಿದ್ದು ಜಗತ್ತಿನಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಅಂಶ ಹೊಂದಿರುವುದು ದೃಢಪಟ್ಟಿರುತ್ತದೆ ಎಂದು ತಿಳಿಸಿದರು. ವೈಜ್ಞಾನಿಕ ಮತ್ತು ತಾಂತ್ರಿಕತೆ ತಿಳಿದು ಅಣಬೆ ಬೆಳೆ ಸ್ವ ಉದ್ಯೋಗಕ್ಕಾಗಿ ಅಳವಡಿಸಿಕೊಳ್ಳಬೇಕು ಎಂದು ಅಣಬೆ ಬೇಸಾಯ ಕುರಿತ ವೃತ್ತಿಪರ ತರಬೇತಿ ಕಾರ್ಯಾಲಯದಲ್ಲಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿಯ ಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ಕಾರ್ಯಕ್ರಮ ಉದ್ಘಾಟಿಸಿ ಹೇಳಿದರು. ದೇಶದಲ್ಲಿರುವ ಅಕ್ಕಿ ದಾಸ್ತಾನು ಡಿಸೆಂಬರ್ ಆರಂಭದ ವೇಳೆಗೆ ಸರ್ಕಾರ ನಿಗದಿಪಡಿಸಿದ್ದ ಗುರಿಗಿಂತ 5 ಪಟ್ಟು ಹೆಚ್ಚಳವಾಗಿ ದಾಖಲೆ ನಿರ್ಮಿಸಿದೆ. ಮಿಲ್ಗೆ ಕಳಿಸದ ಭತ್ತವು ಸೇರಿದಂತೆ ರಾಜ್ಯಗಳ ಗೋದಾಮುಗಳಲ್ಲಿರುವ ಅಕ್ಕಿಯ ದಾಸ್ತಾನು ಡಿಸೆಂಬರ್ 1ಕ್ಕೆ 44.1 ದಶಲಕ್ಷ ಮೆಟ್ರಿಕ್ ಟನ್ ಇತ್ತು. ಆ ಅವಧಿಯಲ್ಲಿ 7.6 ದಶಲಕ್ಷ ಟನ್ನಷ್ಟು ದಾಸ್ತಾನು ಇರಬೇಕೆಂದು ಕೇಂದ್ರ ಸರ್ಕಾರ ಗುರಿ ನಿಗದಿಪಡಿಸಿತ್ತು ಎಂದು ಭಾರತೀಯ